ಡಿಸೆಂಬರ್ ಮಾಸ ಇಪ್ಪತ್ತೈದಲೇ ನಮ್ಮ ಯೇಸುದೇವ ಮನುಜನಾಗಿ ಕೇಳ್ದನಲ್ಲವೇ ಆಡಕೊಟ್ಟಡಲಿ ಬಡವರಿದ್ದಲೇ ನಮ್ಮ ಯೇಸುದೇವ ಮನುಜನಾಗಿ ಇಳಿದನಲ್ಲವೇ ಯೇಸು ಮರಿಯಳು ಹೋದರಲ್ಲಿಗೆ ನಮ್ಮ ಯೇಸುದೇವ ಮನುಜನಾಗಿ ಇಳಿದನಲ್ಲವೇ ದಾವಿದರಸನ ಧರ್ಮಕ್ಷೇತ್ರವೇ ನಮ್ಮ ಯೇಸುದೇವ ಮನುಜನಾಗಿ ಇಳಿದನಲ್ಲವೇ ಡಿಸೆಂಬರ್ ಮಾಸ ಇಪ್ಪತ್ತೈದಲೇ ನಮ್ಮ ಯೇಸುದೇವ ಮನುಜನಾಗಿ ಇಳಿದನಲ್ಲವೇ ಡಿಸೆಂಬರ್ ಮಾಸ ಇಪ್ಪತ್ತೈದಲೇ ನಮ್ಮ ಯೇಸುದೇವ ಮನುಜನಾಗಿ ಇಳಿದನಲ್ಲವೇ.